ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತವಾಗುವ ಅನ್ನದಾತ ಸುರಕ್ಷಿತವಾಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿಯಲ್ಲಿ ಈಗ ಕೇಳಿ ಹಾಲು ಡೇರಿ ಹಾಗೂ ಸಂಗ್ರಹ ಕೇಂದ್ರ. ಈ ವಿಷಯವಾಗಿ ಹಳಿಯಾಳದ ಸಂಜೀವ್ ಕುಮಾರ್ ಜಿ ಬೆಳಗಾಂವ್ಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಸಂಜೀವ್ ಕುಮಾರ್ ಬೆಳಗಾಂವ್ಕರ್ ಅವರಿದ್ದಾರೆ. ಇವರು ಹಳಿಯಾಳ ತಾಲೂಕಿನ ಹೌಗಿ ಗ್ರಾಮದವರು. ಅವ್ರದೇ ಡೈರಿ ಇದೆ ಮತ್ತೆ ಹಾಲು ಸಂಗ್ರಹವನ್ನು ಕೂಡ ಮಾಡ್ತಾರೆ. ಹಾಲು ಸಂಗ್ರಹ ಕೇಂದ್ರ ಅಂತೇಳಿ ಅನ್ಬಹುದು. ಇಲ್ಲಿ ಹೆಚ್ಚು ಕಡಿಮೆ ಸುತ್ತಮುತ್ತ ಒಂದು 10-15 ಗ್ರಾಮದ ರೈತರು ಬಂದು ಇಲ್ಲಿ ಹಾಲನ್ನ ಹಾಕ್ತಾರೆ. ಒಟ್ಟಾರೆ ಆ ಚಟುವಟಿಕೆಯಲ್ಲಿ ಇಲ್ಲಿ 14 ವರ್ಷದಿಂದ ಮಾಡ್ಕೋಂತ ಬಂದಾರಲ್ಲ, ಅವರ ಅನುಭವ ಕೇಳೋಣ, ಹೇಗೆಲ್ಲ ಮಾಡ್ತಾ ಇದಾರೆ ಅಂತೇಳಿ. ನಮಸ್ಕಾರ ಬೆಳಗಾಂವ್ಕರ್ ಅವರು. ನಮಸ್ಕಾರ ಸರ್. ಈ ಡೈರಿ ಫಾರ್ಮ್ ಮಾಡಿದ್ರಿ, ಆ ನಂತರ ಹಾಲನ್ನ ಸಂಗ್ರಹ ಮಾಡ್ಕೊಳಕ್ಕೆ ಮನೆಯಲ್ಲಿ ಪ್ರಯತ್ನ ಮಾಡಿದ್ರೆ ಎಷ್ಟು ವರ್ಷ ಆಯ್ತಿದೆಯಲ್ಲ? 2008 ಸ್ಟಾರ್ಟ್ ಮಾಡಿದ್ವಿ ಸರ್. ನಾವು ಫಸ್ಟ್ ಸ್ಟಾರ್ಟಿಂಗ್ 2.5 ಲೀಟರ್ ಕಲೆಕ್ಷನ್ ಸ್ಟಾರ್ಟ್ ಆಗಿದ್ ನಮ್ದು ಡೈರಿ ಶ್ರೀ ಮಂಜುನಾಥ ಹಾಲಿನ ಕೇಂದ್ರ ಹೋಗಿ ಅಂತ ಹೇಳ್ಕೊಂಡು. ಇವತ್ತಿಗೆ ನಾವು ಒಂದು ದಿವಸ ಕಲೆಕ್ಷನ್ 1300 ಲೀಟರ್ ಕಲೆಕ್ಷನ್ ಮಾಡ್ಲಿಕ್ಕಿತ್ತು. ಇವತ್ತಿಗೆ ನಮ್ಮ ಡೈರಿಗೆ ಸುತ್ತಮುತ್ತ ನಮ್ಮ ಹಳ್ಳ ತಾಲೂಕಿನ 16 ಹಳ್ಳಿ ಜನ ಬರ್ತಾರೆ ಹಾಲು ತಗೊಂಡು. ಅವರು ತಂದು ಇಲ್ಲಿ ಹಾಕ್ತಾರೆ. ಈಗ ಆ ರೀತಿ ಕಲೆಕ್ಟ್ ಮಾಡ್ತಿರಲ್ಲ, ಅದನ್ನ ಮಾಡೋದ್ರಿಂದ ನಿಮಗೇನು ಅನುಕೂಲ, ರೈತರಿಗೆ ಏನು ಅನುಕೂಲ? ನಮಗೆ ಅಂದ್ರೆ ಸರ್ 2 ಡೈರಿಗೆ ನಾವು ಕಾಂಟ್ರಾಕ್ಟ್ ಇಟ್ಕೊಂಡು ಮೇಲ್ಗಡೆ, ಒಂದು ಸಂಜಯ್ ಪಾಟೀಲ್ ಬೆಳಗಾವ್, ಆಮೇಲೆ ಸುಪಾರ್ಶ ಮಿಲ್ಕ ಕಿತ್ತೂರ್ ಅಂತೇಳಿ ಅವರನ್ನ ಕಾಂಟ್ರಾಕ್ಟ್ ಮಾಡಿ ನಾವು ಅವರು ಇಲ್ಲಿ ನಮ್ಮಲ್ಲಿ ಬಂದು ಹಾಲು ತಗೊಂಡೋಗ್ತಾರೆ. ತಗೊಂಡೋಗಿ ವಾರದ ಪೇಮೆಂಟ್ ನಮ್ಗೆ ಹಾಕ್ತಾರೆ. ನಾವು ವಾರದ ಪೇಮೆಂಟ್ ರೈತರಿಗೆ ನಾವು ಇಲ್ಲಿ ತಲುಪಿಸ್ತೇವೆ. ನಾವು 1 ರೂಪಾಯಿ ಕಮಿಷನ್ ಲೆಕ್ಕದಲ್ಲಿ ರೈತರ ಜೊತೆ ವ್ಯವಹಾರ ಮಾಡ್ತೀವಿ. ಮೇನ್ ನಾವು ಫ್ಯಾಟಲ್ಲಿ ನಾವು ಕಲೆಕ್ಷನ್ ಮಾಡ್ತೀವಿ. ಆಮೇಲೆ ಅವ್ರ ರೇಟು ಚಾರ್ಟು ಎಲ್ಲ ಬಿಲ್ಲಿಂಗ್ ಎಲ್ಲ ಆಗುತ್ತೆ, ವಾರದ ಬಿಲ್ಲಿಂಗ್ ಎಲ್ಲ ಆಗುತ್ತೆ. ಫ್ಯಾಟು ಮಷಿನ್ನಿಂದ ಸರ್. ಅವ್ರ ಎದುರುಗಡೆನೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅಷ್ಟೆಲ್ಲ ರೈತರು ಒಬ್ಬರು ಸಂಗ್ರಹ ಮಾಡ್ಕೊಂಡು ಇಲ್ಲಿ ತೆರಬೇಕಂದಾಗ ಇಲ್ಲ ಇಲ್ಲ ಸರ್, ಒಬ್ಬೊಬ್ರು ಪರ್ಟಿಕ್ಯುಲರ್ ಸಿಂಗಲ್ ರೈತರದ ಕ್ಯಾನ್ ಅನ್ನ ಅವ್ರು ತಂದು ಹಾಕ್ತಾರೆ. ಎಲ್ಲ ಈಗ ಬೇರೆ ಹಳ್ಳಿ ಜನ ಅಂದ್ರೆ ಈಗ ಒಂದು 7-8 ಹಳ್ಳಿ ಜನ ದೂರದಿಂದ ಬರ್ಬೇಕಾದ್ರೆ ಅವರು ಸುಮಾರು ಒಬ್ಬೊಬ್ರು 30-40 ರೈತರು ಸಪರೇಟ್ ಕ್ಯಾನ್ ಅನ್ನ ತೊಂಬಂದಿಲ್ಲಿ ಹಾಲಾಕ್ತಾರೆ. ಅವ್ರ ಹೆಸರಿಗೇನೆ ಬಿಲ್ಲಿಂಗ್ ಆಗುತ್ತೆ, ಅವ್ರ ಹೆಸರಿನ ಎಂಟ್ರಿ ಆಗುತ್ತೆ. ಇಲ್ಲಿ ಅವರು ಅವ್ರಿಗೆ ಪೇಮೆಂಟ್ ವಾರದಿಂದ ಅವ್ರು ನಾವೇ ಕೊಡ್ತೇವೆ, ಅದನ್ನೇ ಪೇಮೆಂಟ್ ಸ್ಲಿಪ್ ಎಲ್ಲ ಅವ್ರ ರೈತರಿಗೆ ತಲುಪಿಸ್ತಾರೆ. ಈ ರೀತಿ ನೀವು ಸಂಗ್ರಹ ಮಾಡಿ ಮತ್ತೆ ಬೇರೆ ಕಂಪನಿಗಳ ಜೊತೆ ಹೊಂದಾಣಿಕೆ ಇದೆ, ಖಾಸಗಿ ಕಂಪನಿಗಳು ಈ ರೀತಿ ಹಾಲು ತಗೊಳ್ಳೋದು ಅದೆಲ್ಲ ಮಾಡೋದ್ರಿಂದ ನೀವು ಇಲ್ಲಿ ರೈತರಿಗೆ ವರ್ಷದಲ್ಲಿ ಬಂದಂತ ಲಾಭ ಅವನ್ನೆಲ್ಲನೂ ನೋಡಿಕೊಂಡು ಅವರಿಗೆ ಪ್ರೋತ್ಸಾಹಧನವಾಗಿ ಅಥವಾ ಪ್ರೋತ್ಸಾಹದಾಯಕವಾಗಿ ಏನಾದರೂ ಕೊಡುದು ಹಂಗೇನಾದ್ರು ಮಾಡ್ತೀರಿ ಅಂತ? ಹೌದು ಸರ್, ನಾವು ಪ್ರತಿ ವರ್ಷ ಹಾಲು ವರ್ಷದಲ್ಲಿ ಎಷ್ಟಾಗಿರ್ತದೆ ಪೇಮೆಂಟ್, ಅದರ 3% ನಾವು ರೈತರಿಗೆ ಬೋನಸ್ ರೂಪದಲ್ಲಿ ಐಟಮ್ ನೀಡ್ತೀವಿ. ಐಟಮ್ ಅಂದ್ರೆ ಬಾಂಡೆ ಸಾಮಾನು ಆಗ್ಬೋದು, ಬೆಳ್ಳಿ ಆಗ್ಬೋದು, ಪ್ಲಾಸ್ಟಿಕ್ ಐಟಮ್ ಏನೋ ಅವ್ರ ಮನೆ ಬಳಕೆ ನಮ್ಮ ರೈತರಿಗಾಗಿ ಏನ್ ಬೇಕಾದೆಲ್ಲ ನಾವು ಪ್ರತಿ ವರ್ಷ ಇರ್ತಾ ಬಂದಿದ್ವಿ. ಈಗ ಲಾಸ್ಟ್ ಇಯರ್ ಈಗ ನಾವು ನವಂಬರ್ ದೀಪಾವಳಿಯಲ್ಲಿ ಒಂದು 230,000 ರೂಪಾಯಿ ಬೋನಸ್ ಅನ್ನೋ ರೂಪದಲ್ಲಿ ನೀಡಿದ್ದೇವೆ ರೈತರಿಗೆ. ಒಂದು ಫಂಕ್ಷನ್ ಮಾಡ್ತೀರಾ? ದೊಡ್ಡ ಕಾರ್ಯಕ್ರಮ ಆಗುತ್ತೆ. ನಮ್ಮ ಅಗ್ರಿಕಲ್ಚರ್ ಸಂಬಂಧಪಟ್ಟಂತ ನಮ್ಮ ವೆಟರ್ನರಿ ಸರ್ ಹಾಗೂ ಡಾಕ್ಟರ್ ಸಾಹೇಬರಿಗೆ, ಆಮೇಲೆ ಒಟ್ಟು ನಮ್ಮ ಪ್ರತಿ ವರ್ಷ ಒಂದು ಹೂವಿಗೆ ಮಾಹಿತಿ ಕೊಡ್ಲಿಕ್ಕಾಯ್ತು, ತರಕಾರಿ ಬಗ್ಗೆ ಮಾಹಿತಿ ಕೊಡೋದಾಯ್ತು ಒಬ್ಬರಿಗೆ, ಅಥವಾ ಮಣ್ಣಿನ ಬಗ್ಗೆ ಅಥವಾ ಕಬ್ಬಿನ ಬಗ್ಗೆ. ಹಿಂಗೆ ಒಬ್ಬರು ರೈತರನ್ನ ನಾವು ಅಥವಾ ಆಫೀಸರ್ನ ಕರೆದಿರ್ತೀವಿ ಪ್ರತಿ ವರ್ಷ, ಅವತ್ತ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ, ಹೈನುಗಾರ ಬಗ್ಗೆ ಮಾಹಿತಿ ಅಂತ ಪ್ರತಿ ವರ್ಷ ಕೊಡ್ತೀವಿ. ಮತ್ತೆ ನೀವು ಇಲ್ಲಿ ಮಾರಾಟ ಮಾಡೋದು ಹಂಗೆ ಮಾಡಲ್ಲ? ಮಾರಾಟ ಅಂತಿಲ್ಲ ಸರ್, ನಮ್ದು ಪರ್ಚೇಸಿಂಗ್ ಅಂಡ್ ಕಂಪ್ನಿ ಕಳ್ಸ್ಬೇಕಷ್ಟೆ. ಲೋಕಲ್ ಈಗ ಊರಲ್ಲಿ ಬೇಕಂದ್ರೆ ಅವ್ರಿಗೆ ಅಷ್ಟೇ ಕೊಡ್ತೀವಿ ನಾವು. ಅವ್ರಿಗೂ ಕೂಡ ಒಂದು ಕಾರ್ಡ್ ಮಾಡಿದೀವಿ ನಾವು ತಗೊಳ್ಳೋರು ಸಹಿತ, ತಗೊಂಡಿದ್ರೆ ಅವ್ರಿಗೂ 3% ರಿಟರ್ನ್ ಕೊಡ್ತೇವೆ ನಾವು ಪ್ರತಿ ವರ್ಷ. ಮತ್ತೆ ಆ ಕಾರ್ಡ್ ಲೆಕ್ಕದಲ್ಲಿ ಅವ್ರಿಗೂ ಕೂಡ 3% ರಿಟರ್ನ್ ಕೊಡ್ತೀವಿ. ಮತ್ತೆ ಅಂತವ್ರು ಎಷ್ಟು ಜನ ಇದಾರೆ? ಅಂತವ್ರು ಒಂದು 45 ಜನ ಇದಾರೆ ಸರ್. ಅಂದ್ರೆ 40-50 ಲೀಟರ್ ಹೋಗುತ್ತೋ ಅಥವಾ ಜಾಸ್ತಿ? ಪರ್ ಡೇ 30-40 ಮ್ಯಾಕ್ಸಿಮಮ್. ಅವ್ರಿಗೆ ಚಾಕ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ. ಆಮೇಲೆ ಈಗ ನಮ್ಮ ರೈತರದ ಹಾಲು ಈ ಹೆಂಡದ ಕಟ್ಟಾತ್ರಿಪ್ಪ, ಆವತ್ತಿನಾಗ ನಮ್ಮ ಆ ರೈತರಿಗೂ ಕಾರ್ಡ್ ಮುಖಾಂತರ ಹಾಲು ಕೊಡ್ತೀವಿ. ಆಮೇಲೆ ಅವ್ರ ಹಾಲು ಸ್ಟಾರ್ಟ್ ಆದ ನಂತರ ಅದ್ರೊಳಗೆ ಕಟಿಂಗ್ ಮಾಡ್ಕೋತೀವಿ ನಾವು ಪೇಮೆಂಟ್. ಮತ್ತೆ ರೈತರಿಗಾಗಿ ಕಲ್ಯಾಣ ಕಾರ್ಯಕ್ರಮ ಅಂತೇಳಿ ಅಂತಿದೆ, ಅಥವಾ ಪಶುಗಳ ಅಭಿವೃದ್ಧಿಗಾಗಿ ಬೇರೆ ಬೇರೆ KMF ಅವರೆಲ್ಲಾನು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ, ನೀವು ಅಂತ ಏನಾದ್ರೂ ಮಾಡ್ತೀರಾ? ನಾವು ಸರ ಈ ದನಗಳು ಬೇಕಂದ್ರೆ ನಾವು ದನಗಳಿಗೆ ನಮ್ಮ ಕಡೆ ಎರಡು ಸಾಧ್ಯತೆ ಅವ್ರಿಗೆ ದುಡ್ಡಿನ ವ್ಯವಸ್ಥೆ ಮಾಡ್ತೀವಿ ವಿದೌಟ್ ಇಂಟ್ರೆಸ್ಟ್, ಯಾವುದೇ ಬಡ್ಡಿ ಇಲ್ಲದೆ. ಆಮೇಲೆ ಅವರು ತಮ್ಗೆ ಅನುಕೂಲದಾಗ ಕೊಡ್ತಾರೆ. ಅದ್ರ ಜೊತೆಗೆ ಆಮೇಲೆ ಮಕ್ಕಳಿಗೆ 90% ಮಾಡ್ತಾರೆ, ಅವರಿಗೆ ಒಂದು ದುಡ್ಡನ್ನು ತೆಗೆದಿಟ್ಟಿವಿ ನಾವು ಪ್ರತಿ ವರ್ಷ. ಹಾಲು ಕೊಡೋ ರೈತರ ಮಕ್ಕಳಿಗೆ ಮಾತ್ರ 90 ಆದವರಿಗೆ ಅವ್ರಿಗೆ ಸಮ ಅಮೌಂಟ್ ನಾವು ಕೊಡ್ತಾ ಇದ್ದೇವೆ. ಆಮೇಲೆ ಸ್ಪೋರ್ಟ್ಸ್ ಅಂತೇಳಿ ಅದನ್ನು ಸ್ವಲ್ಪ ತೆಗೆದಿಟ್ಟಿವಿ, ಬಟ್ 2 ವರ್ಷದ ಕೊರೋನಾದಿಂದ ಸ್ಪೋರ್ಟ್ಸ್ ಇವೆಂಟ್ ಆಗಿಲ್ಲ, ಹಿಂಗಾಗಿಲ್ಲ. ಅದನ್ನು ಕೂಡ ಆದ್ರೂ ಅವ್ರಿಗೂ ಅಷ್ಟೇ, ನಮ್ಮ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ಯಾರು ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತಗೋತಾರ ಅವ್ರಿಗೂ ಅಂತ ಸಮ ಅಮೌಂಟ್ ತೆಗೆದಿಟ್ಟೆವು ನಾವು. ಮುಂದಿನ ಇದಕ್ಕೆ ಅದನ್ನ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಅದನ್ನು ಕೂಡ ಅವ್ರದ್ದು. ಈ ಕೊರೋನಾ ಪ್ಯಾಂಡಮಿಕ್ ಬಂದಾಗ ಅವಾಗೇನು ತೊಂದರೆ ಆಯ್ತು ನಿಮ್ಮ ಚಟುವಟಿಕೆಗೆ? ನಾವು ಹಾಲು ಕಲೆಕ್ಷನ್ ಅಂತೂ ಬರೀ 2 ಟೈಮ್ ಅಷ್ಟೇ, ನಮ್ಮ ಡೈರಿ ಸ್ಟಾರ್ಟ್ ಆದಾಗಿಂದ 2 ಟೈಮ್ ಅಷ್ಟೇ ನಾವು ಖರೀದಿ ನಿಲ್ಲಿಸಿದ್ದು. ಒಂದು ನಮ್ಮ ಮಳೆ ಜೊತೆಗೆ ರೋಡ್ ಹಾಳಾಗಿದ್ದಕ್ಕೆ, ಒಂದು ಟೈಮ್ ಈ ಕಡೆ ಗಾಡಿ ಬರಲಿಲ್ಲ. ಮತ್ತೊಂದು ಟೈಮು ನಮ್ಮ ಕರೋನಾ ಇದ್ರೊಳಗೆ ಒಂದು ಟೈಮ್ ಅವನ ಗಾಡಿ ಬಿಡಲಿಲ್ಲ. ಆ 2 ಟೈಮ್ ಅಷ್ಟೇ, ಇಲ್ಲ ನಮ್ಮ ಡೈರಿ ಸ್ಟಾರ್ಟ್ ಅಂದ್ರೆ ಇವತ್ತಿನವರೆಗೂ ಯಾವುದೇ ಹಾಲು ಖರೀದಿ ಅಷ್ಟೇ ಹಿಂಗೆ ಬೇಕಂತ ತವರಿದ್ದಿಲ್ಲರಿ, ಪ್ರತಿದಿನ ಹಾಲು ಕಲೆಕ್ಷನ್ ಇದೆ 2 ಟೈಮ್. ಮತ್ತೆ ಅದು ಸ್ವಚ್ಛ ಹಾಲು ಉತ್ಪಾದನೆ ಅಂತ ಹೇಳ್ತೀವಿ, ಅದೊಂದು ಕಾರ್ಯಕ್ರಮನೇ ಐತೆ. ಹೇಗೆ ಸ್ವಚ್ಛ ಹಾಲನ್ನು ಉತ್ಪಾದನೆ ಮಾಡಬಹುದು, ಕರಿಬಹುದು, ಸಂಗ್ರಹಿಸಬಹುದು, ಕಳಿಸಬಹುದು, ಅದಿಲ್ಲ ಹೇಗೆಲ್ಲ ಮಾಡ್ತೀರಿ ಅಂದ್ರೆ ಸ್ವಚ್ಛತೆಗಾಗಿ? ಅದ್ರ ಬಗ್ಗೆ ನಾವು ರೈತರಿಗೆ ಪ್ರತಿ ಸರಿ ನಾವು ಮಾಹಿತಿ ಕೊಟ್ಟು ಅಂದ್ರೆ ಬರ್ತೀವಿ ಸರ್. ನಾವು ಹೆಂಗೆ ಹಿಂಡಿದ್ರೆ ಹಾಲು ಜಾಸ್ತಿ ಬರ್ತದೆ, ಯಾವಾಗ ಫ್ಯಾಟ್ ಜಾಸ್ತಿ ಆಗ್ತದೆ, ಯಾವ್ದ್ರಿಂದ ಕಡಿಮೆ ಆಗ್ತದೆ, ಅದ್ರ ಬಗ್ಗೆ ಪ್ರತಿ ಸರ ನಾವು ರೆಗ್ಯುಲರ್ ರೈತರ ಜೊತೆ ಕಾಂಟ್ಯಾಕ್ಟ್ ಇರ್ತೀವಿ. ಇವತ್ತು ಯಾಕೆ ಕಡಿಮೆ ಆಯಿತು, ಯಾಕೆ ಜಾಸ್ತಿ ಆಯ್ತು ಫ್ಯಾಟ್, ಇವತ್ತು ಏನು ಫುಡ್ ಕೊಟ್ರಿ, ಇದ್ರ ಬಗ್ಗೆ ನಾಲೆಜ್ ಕೊಡ್ತೀವಿ. ಹೇಳಿ ಏನೇನು ಮಾಡ್ಬೇಕು ಹಂಗಾದ್ರೆ? ಒಂದು ಹಾಲು ಕರೆ ಕುಂತಾಗ ಪಾತ್ರೆ ಕ್ಯಾನ್ ಅಥವಾ ಇದನ್ನೆಲ್ಲ ಬಟ್ಟೆಯಿಂದ ಒರೆಸ್ಕೊಳ್ಬೇಕು, ಕೆಚ್ಚಲ ತೊಳಿಬೇಕು, ಅದನ್ನು ತೊಳಿದು ಅದನ್ನು ಒರೆಸ್ಕೊಳ್ಬೇಕು. ಫಸ್ಟ್ ಕರುವಿಗೆ ಹಾಲು ಬಿಡಬೇಕು, ಬಿಟ್ಟ ನಂತರ 4 ಮಲ್ಲಿ ಕುಡಿಸ್ಕೋಬೇಕು ಕರುವಿಗೆ. ಆನಂತರ ತನ್ನ ಮನೆಗೆ ಏನು ಬೇಕಲ್ಲ ಅದನ್ನು ಒಂದು 1/2 ಲೀಟರ್ ಅಥವಾ 1 ಲೀಟರ್ ಸ್ಟಾರ್ಟಿಂಗ್ನೇ 4 ಮಲ್ಲಿ ಹಾಲನ್ನು ತಗೋಬೇಕು. ಅದರ ನಂತರ ಏನು ಹಿಂಡ್ತೀವಿ ಲಾಸ್ಟಿನ ಹಾಲೆಲ್ಲ ಡೈರಿ ಹಾಕಿಸ್ಕೊತೀವಿ, ಅದು ಫ್ಯಾಟ್ ಜಾಸ್ತಿ ಇರ್ತದೆ, ರೇಟ್ ಜಾಸ್ತಿ ಬಿಡ್ತದೆ ಸರ್. ಮೊದಲಿಗೆ ಹಿಂಡು ಹಾಲಿಗೆ ಫ್ಯಾಟ್ ಕಡಿಮೆ ಇರ್ತದೆ? ಹೌದು, ನೀರಿನಂಶ ಇರ್ತದೆ ಸರ್, ಅದರೊಳಗಡೆ ಫ್ಯಾಟ್ ಕಡಿಮೆ ಇರ್ತದೆ. ಮಿಕ್ಸ್ ಅಂದ್ರೆ ಅದು ಮೀಡಿಯಂ ಆಗುತ್ತೆ, ಬಟ್ ಸ್ಟಾರ್ಟಿಂಗ್ ತೆಗೆದ್ಬಿಟ್ರಪ್ಪ ಅಂದ್ರೆ ಅದು ಲಾಸ್ಟಿನ ಹಾಲು ಬಹಳ ಫ್ಯಾಟ್ ಇರ್ತದೆ. ಮತ್ತೆ ಹಾಲು ಕರೆಯುವುದು ಹೆಚ್ಚು ಕಡಿಮೆ ಆಗುತ್ತೆ, ಕಾರಣ ಏನು? ಒಂದು ಮೇವಿನ ಬದಲಾವಣೆ ಆದಾಗ, ಆಮೇಲೆ ಕ್ಲೈಮೇಟ್ ವೇರಿಯೇಷನ್ ಆಗ್ಬೋದು, ಅಥವಾ ನಮ್ಮ ಮನುಷ್ಯ ದಿನ ಹಿಂಡೋ ಮನುಷ್ಯ ಬಿಟ್ಟು ಬೇರೆ ಮನುಷ್ಯ ಹಿಂಡಾಕ್ ಕುಂತಾಗ ಅವಾಗ ಡಿಫ್ರೆನ್ಸ್ ಆಗುತ್ತೆ ಸರ್ ಹಾಲಿಂದು, ಫ್ಯಾಟಿಂದು ವೇರಿಯೇಷನ್ ಆಗುತ್ತೆ ಆ ಹೊತ್ತಿನಲ್ಲಿ. ಆಮೇಲೆ ಜಾನುವಾರುಗಳು ಹಿಂಡಬೇಕಾದ್ರೆ ಕಾಲು ಹಿಂದೆ ಮುಂದೆ ಮಾಡಿಕೊಂಡು ಸ್ಲೋ ಹಿಂಡಬೇಕಾದ್ರೆ ಅವಾಗ ಫ್ಯಾಟ್ ವೇರಿಯೇಷನ್ ಆಗ್ತದೆ. ಮತ್ತೆ ಅವ್ರಿಗೇನು ತರಬೇತಿ ಅರೇಂಜ್ ಮಾಡೋದು, ಒಂದ್ ಕಡೆ ಎಲ್ಲರೂ ಸೇರೋದು, ಮಾತಾಡೋದು, ಕಷ್ಟ ಸುಖ ಹಂಚ್ಕೊಳ್ಳೋದು, ಅಥವಾ ಏನರ ಸಮಸ್ಯೆ ಇದ್ರೆ ಹಂಚ್ಕೊಳ್ಳೋದು, ಹಂಗೇನ್ ಮಾಡ್ತೀವಿ ಅದನ್ನ ಸರ್? ನಾವು ಸ್ಟಾರ್ಟಿಂಗ್ ಒಂದು 4-5 ವರ್ಷ ಎಲ್ಲ ಡೈರಿ ಫಾರ್ಮ್ಸ್ ಇದಾವ ನಮ್ಮ ಧಾರವಾಡ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಅಲ್ಲೆಲ್ಲ ತೋರಿಸ್ಕೊಂಡ್ ಬಂದೀವಿ. ಕೃಷಿ ಮೇಳ ಧಾರವಾಡಕ್ಕೂ ಒಂದು 1,000 ರೈತರನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಡ್ ಬಂದಿದ್ವಿ. ಆಮೇಲೆ ರೋಡ್ ಸೆಟ್ ನಮ್ಮ ಹಳ್ಳದಲ್ಲಿ ಟ್ರೈನಿಂಗ್ ಈಗ ನಾವು ಯಾರು ಇಂಟ್ರೆಸ್ಟ್ ಇದ್ದವ್ರಲ್ಲಿ ಕಳಿಸ್ತೇವೆ. ಸಾಮಾನ್ಯ ತಪ್ಪು ಎಲ್ಲಿ ಮಾಡ್ತಾರೆ ಈ ರೀತಿ ಹೈನುಗಾರಿಕೆ ಮಾಡುವಂಥವ್ರು? ಹೈನುಗಾರಿಕೆ ಪಾಸಿಟಿವ್ ಆಗಿ ಯಾರು ಮಾಡಂಗಿಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸ್ತದೆ. ಈ ನೆಗೆಟಿವ್ ಇದೇನಪ್ಪ ಇದು, ನನ್ನ ಫ್ಯಾಟ್ ಕಡಿಮೆ ಬರೈತಿ, ಹಾಲು ಕಡಿಮೆ ಬರೈತಿ ಅಂದ್ರೆ ಜಾನುವಾರು ಕ್ವಾಲಿಟಿಯನ್ನು ಅವ್ರ ಸರಿಯಾಗಿ ತಗೊಳ್ಳಿಲ್ಲ ಅಂದಾಗ ಅವ್ರು ಬೇಸರ ಅನಿಸ್ತದೆ ಕೆಲವರು ಮಂದಿಗೆ. ಪಾಸಿಟಿವ್ ಆಗಿದ್ದವ್ರು ಅವರು ತಮ್ಮ ರೂಟಲ್ಲಿ ಹೋಗ್ತಾ ಇದ್ದಾರೆ, ಅಪರ್ ಗ್ರೇಡಲ್ಲಿ ಇದ್ದಾರೆ ಸರ್. ಅಂದ್ರೆ ನೆಗೆಟಿವ್ ಅಂತೇಳಿ ಅಂದ್ರಲ್ಲ, ಅಂದ್ರೆ ಬ್ರೀಡ್ ಸರಿ ಇಲ್ಲ ಅಂತ ಹೇಗೆ? ಹಾ, ಏನಾಗ್ತದೆ ಸರ್, ಈಗ ಅವರು ಕೆಲವರು ಚೆನ್ನಾಗಿ ಹೊಸ ರೈತರು ಇರ್ತಾರ, ಅವ್ರಿಗೆ ಜನಗಳ ಆಯ್ಕೆ ಗೊತ್ತಿರಲ್ಲ, ಬರೀ ಕಂತ್ರಿ ಕಂತ್ರಿ ಅಂತ ಹೊಂಟಾರ. ಕಂತ್ರಿ ಅಂತ ಅಂದ್ಕೊಂಡು ಏನ್ಮಾಡ್ತಕ್ಕೆ ಹಾಲು ಕಡಿಮೆ ಕೊಡ್ತದೆ. ಹಾಲು ಕಡಿಮೆ ಕೊಟ್ಟರೆ ಅವ್ನು ದುಡಿಯೋದಕ್ಕೆ ನಂಗೆ ಹಾಲು ಕಡಿಮೆ ಕೊಡೋದೈತಿ, ಪೇಮೆಂಟ್ ಕಡಿಮೆ ಆಯ್ತಿ, ಫ್ಯಾಟ್ ಕಡಿಮೆ ಬರತ್ತ ಅನ್ನೋ ಅವ್ನ ಮೈಂಡ್ ಸೆಟ್ ಇರ್ತದೆ. ಅದ್ರ ಬಿಟ್ಟು ನಮ್ಗೆ ಹೆಚ್ಚಿನ ಹಾಲು ಕೊಡೋ ಜನಗಳನ್ನೇ ಹೋದ್ರೆ ಅವ್ನು ಜಾಸ್ತಿ ಹಾಲು ಬರ್ತದೆ, ಪೇಮೆಂಟ್ ಜಾಸ್ತಿ ಬರ್ತದೆ. ಈ ರೀತಿ ಅವರು ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಮತ್ತೆ ಎಷ್ಟು ರೈತರು ದನಗಳನ್ನ ಸಾಕಷ್ಟು ಸಾಕಿರ್ತಾರೆ, ಮತ್ತೆ ಅದರಿಂದ ಬರ್ತಕ್ಕಂತ ಉಪ ಉತ್ಪನ್ನ ಇರುತ್ತೆ, ಸಗಣಿ ಇರುತ್ತೆ, ಅದನ್ನ ಗೊಬ್ಬರ ಅನಿಲ ಯಂತ್ರಕ್ಕೆ ಹಾಕಿ ಗ್ಯಾಸ್ ತಯಾರು ಮಾಡಬಹುದು, ಸ್ಲರಿನ ನಮ್ಮ ತೋಟಕ್ಕೆ ಬಿಡಬಹುದು, ಅಥವಾ ಎರೆ ಗೊಬ್ಬರ ತಯಾರು ಮಾಡಬಹುದು, ಅದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು. ಇಂಥ ಇದಕ್ಕೆ ಪೂರಕವಾದಂತ ಉದ್ಯೋಗವನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಏನಾದರೂ ನಿಮಗೆ ತಿಳಿದಿದ್ದು ಅಥವಾ ಬೇರೆದವರು ತಿಳಿಸಿ ಹೇಳುದು? ನಾವು ಸ್ಲರಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಸರ್. ನೀವು ಹೊಲದೊಳಗೆ ನಿಮ್ಮ ಕೊಟ್ಟಿಗೆಯಿಂದ ತೊಳೆದಿದ್ದ ನೀರೆಲ್ಲ ಒಂದು ಕಟ್ಟಿ ಹಾಕಿ ಮಾಡಿಕೊಂಡು ನೀವು ಬೋರ್ವೆಲ್ ಅದಕ್ಕೆ ಟಚ್ ಕೊಟ್ಕೊಂಡು ಹೊಲಕ್ಕೆ ಹಾಕೊಡ್ರಿ, ನಿಮಗೆ ಗೊಬ್ಬರದನ ಖರ್ಚು ಕಡಿಮೆ ಆಗ್ತದೆ. ಇದ್ರೊಳಗೆ ನಾವು ಸಿಕ್ಕಾಪಟ್ಟು ಗೊತ್ತಿವ, ಮಾಹಿತಿ ಭಾಳ ಸರ್ ಕೊಟ್ಟಿವಿ, ಅದನ್ನು ನಿರಂತರ ಕೊಡ್ತಾನೆ ಇದ್ದೇವೆ ಸರ್. ಅಂದ್ರೆ ನಮಗೆ ಹೈನುಗಾರಿಕೆ ಲಾಭ ಆಗ್ಬೇಕಂದ್ರೆ ಬೇರೆ ಬೇರೆ ಇನ್ನೂ ದಾರಿಗಳು ಇದಾವೆ, ಇನ್ನು ಭಾಳಷ್ಟು ದಾರಿ ಇದಾವೆ ಸರ್. ಆದ್ರೆ ಮೊದಲೇದಾಗಿ ನಾವು ಪ್ರೀತಿಯಿಂದ ಮಾಡ್ಬೇಕು ಸರ್, ಯಾವ್ದನ್ನು ಮಾಡ್ಬೇಕಂದ್ರೆ ಬೇಸರಕ್ಕಿಂತ ಮಾಡಬಾರ್ದು, ಒಂದು ಸ್ವಲ್ಪ ಶಿಸ್ತು ಇರಬೇಕು, ಸಿಸ್ಟಮೆಟಿಕ್ ಇರಬೇಕು. ಮತ್ತೆ ದನದ ಕೊಟ್ಟಿಗೆ ಅಂತ ಹೇಳಿದ್ರೆ ಹೆಂಗ್ ಬೇಕಂಗಲ್ಲ, ಅದು ಅದು ಕ್ಲೀನ್ ಇರಬೇಕು, ಟೈಮ್ ಟು ಟೈಮ್ ಹಾಕೊಂಡು ಮೇಂಟೈನ್. ಹೆಂಗಂದ್ರೆ ಒಂದ್ ಟೈಮ್ ನಾವು 6 ಗಂಟೆ ಹಾಲು ಕರೆಯತ್ತಂದ್ರೆ ಎವ್ರಿ ಡೇ 6 ಗಂಟೆಗೆ ಹಾಲು ಕರಿಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆತ ಹಾಲು ಜೊತೆಗೆ ಹಾಲು ಬೀಳೋ ಚಾನ್ಸಸ್ ಇರ್ತದೆ, ಬೇಗ ಹಿಂಡಾಕೋರ್ ಹಾಲು ಕಡಿಮೆ ಬರ್ತದೆ, ಟೈಮಿಂಗ್ ಚೇಂಜ್ ಅದನ್ನ. ಫುಡ್ ಕೂಡ ಹಂಗೆ, ನಾವು ಏನ್ ಕೊಡ್ತೇವೆ ನಿರಂತರ ಅವಕ್ಕೆ ಎಷ್ಟು ಬೇಕು ಆ ಹಾಲಿನ ಪ್ರಮಾಣದಾಗ ಫುಡ್ ಕೊಡ್ಕೋಬೇಕಾಗುತ್ತದೆ. ಇನ್ನು ಏನಾದರೂ ನಿಮ್ಮ ಈ ರೀತಿ ಹಾಲಿನ ಸಂಗ್ರಹ ಮಾಡೋದು ಅದನ್ನೆಲ್ಲನೂ ಮಾಡ್ತಾ ಇದ್ದೀರಿ, ಮುಂದಿನ ಯೋಜನೆ ಏನರ ಇದೆಯಾ? ಈ ರೀತಿ ಬೇಡ, ಇನ್ನೊಂದು ಸ್ವಲ್ಪ ಬೇರೆ ರೀತಿ ಮಾಡೋಣ ಹಂಗೇನ? ಈ ನನ್ನ ಕನಸಂತೂ ಸರ್, ನಾನು ಇವತ್ತಿನವರೆಗೆ ಸರ್ 500 ಲೀಟರ್ ಆ 800 ಲೀಟರ್ ಮಟ್ಟ ಕಲೆಕ್ಷನ್ ಮಾಡ್ತೇನೆ ಅನ್ನೋದು ನನ್ನ ತಲೆಗಿರಕ್ಕಿಲ್ಲ. ಬಟ್ ಇವತ್ತಿನ ನನಗೆ ಜನ ಇಷ್ಟು ಪ್ರೀತಿ ಸಹಕಾರ ಕೊಟ್ಟಿದ್ದಾರೆ, 1000 ಹೋಗಿ 1200 13 ಲೀಟರ್ ಕಲೆಕ್ಷನ್ ಬಂದಾರೆ. ನನ್ನ ಏನ ಪ್ರೀತಿಯಿಂದ ಇದು ಮಾಡ್ತಾರೆ, ರಿಟರ್ನ್ ನಾನು ಇನ್ನು ಮುಂದಿನ ದಿನದೊಳಗೆ ನಾ ಏನೇನು ಹೊಸ ಹೊಸ ವಿಚಾರಗಳು ಬರ್ತಾವ ಅವನ್ನೆಲ್ಲ ರೈತರಲ್ಲಿ ಹಂಚ್ಕೋತೇನೆ ಸರ್. ಹಂಚ್ಕೊಂಡು ಅವ್ರಿಗೆ ಎಷ್ಟು ಸಾಧ್ಯ ಐತಿ ಅಷ್ಟನ್ನ ನನ್ನ ಕಡೆ ಸಹಾಯ ಐತೆ ಅಂತ ಮಾಡ್ತೇನೆ ಸರ್, ಪ್ಲಾನಿಂಗ್ ಮಾಡಿನಿ ಸರ್. ಈ ಕಂಪನಿ ಅವ್ರು ಇದಾರಲ್ಲ, ಖಾಸಗಿ ಕಂಪನಿ ಅವ್ರಿಗೆ ಕೊಡ್ತೇವೆ, ಅವ್ರೇನಾದ್ರೂ ಇಂಟರ್ನ್ ಅವರಿಂದ ಏನು ಸಹಾಯ ಬರಲ್ಲ ಸರ್, ಅವ್ರು ಓನ್ಲಿ ಪೇಮೆಂಟ್ ಮಾತ್ರ, ಅದರ್ಸ್ ಏನು ಬರಲ್ಲ. ಅಲ್ಲೇನು ತಡ ಆಗುದು ಹಂಗೇನು ಹಾಕಲ್ಲ, ಪೇಮೆಂಟ್ ಅಲ್ಲಿ ಪೇಮೆಂಟ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಬಟ್ ಅದನ್ನ ರೈತರ ಹತ್ರ ಹೇಳ್ಕೊಳಕಾಗಲ್ಲ, ನಾವು ವೀಕ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಈ ಹಿಂದೆ ನೋಟ್ ಬ್ಯಾನ್ ಆದ ಸಹಿತ ನಾವು 1 ವಾರದ ಪೇಮೆಂಟ್ ಪೆಂಡಿಂಗ್ ಇಟ್ಟಿಲ್ಲ ಸರ್. ವಾರದ ಪೇಮೆಂಟ್ ಏನು ಹೋಗಿ ಕೊಡ್ಬೇಕಿತ್ತು ರೈತರಿಗೆ ಕ್ಲಿಯರ್ ಹೇಗೆ ಸಾಧ್ಯ ಆಯ್ತು? ಬ್ಯಾಂಕಿನಿಂದ ಸರ್ ಒಂದು 3-4 ಜನರ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ತೆಗಿಬೇಕಿತ್ತಲ್ಲ, ಅವಾಗ ಲಿಮಿಟೇಷನ್ ಇತ್ತು 10,000. ಒಂದು ಸುಮಾರು ಜನ ಫ್ರೆಂಡ್ಸ್ಗೆ ನಮ್ಮ ರಿಲೇಷನ್ಗೆ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಕಲೆಕ್ಟ್ ಮಾಡ್ಕೊ, ಆಮೇಲೆ ನನ್ನ ಹತ್ರ ತಗೊಂಡು ನಾವು ಪೇಮೆಂಟ್ ಮಾಡ್ತೇವೆ ಸರ್. ಸಂದಿಗ್ಧ ಹಂತಗಳನ್ನು ದಾಟಿರಿ. ಹೌದೌದು. ಮತ್ತೇನಾದರೂ ಹೇಳೋದಿದೆಯಾ ಇದ್ರ ಬಗ್ಗೆ? ನಾವು ಕೃಷಿಯನ್ನು ಪ್ರಥಮವಾಗಿ ತಗೋತಾ ಇದ್ವಿ. ನಾನು ಹೇಳ್ತಿರೋದೇನಂದ್ರೆ ಹೈನುಗಾರಿಕೆ ಫಸ್ಟ್ ತಗೊಂಡು ಸೆಕೆಂಡ್ರಿ ಕೃಷಿ ಮಾಡ್ಕೊಳ್ರಿ. ಯಾಕಂದ್ರೆ ಇವತ್ತು ನಾವು ಕೃಷಿಯಲ್ಲಿ ಅನ್ವಯಿಸಿದ್ದು ಭತ್ತದ ಬೆಳೆ ಏನಾಯ್ತು, ಹೊಳತು ಹೋಯ್ತು, ಹುಲ್ಲು ಹೋಯ್ತು, ಕಬ್ಬಿನ ಕಟಾವು ಏನಾಗ್ಲಿಕ್ಕೆ, ಅದನ್ನ ಖರ್ಚು ಎಷ್ಟಾಗಲಿಕ್ಕೆ. ಅದ್ರ ಹೈನುಗಾರಿಕೆ ನಿರಂತರ ಇದಕ್ಕೆ ಪೇಮೆಂಟ್ ನಿಮ್ಗೆ ರೆಗ್ಯುಲರ್ ಇರ್ತದೆ, ನಿಮ್ಮ ಮನೆ ಖರ್ಚು ಹೋಗ್ತದೆ, ನಿಮಗೆ ಹೊರಗಡೆ ಹೋಗಿ ಬರೋದಿಲ್ಲ, ನೀಟಾಗಿ ದುಡ್ಡಿಂದ ತೊಂದರೆ ಆಗಲ್ಲ. ಇಲಾಖೆ ಜೊತೆ ನಿಮ್ ಸಂಬಂಧ ಹೇಗೆ? ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ನಾ ಯಾವಾಗ ಕಾಲ್ ಮಾಡ್ತೀವಿ, ಏನು ಸಮಸ್ಯೆ ರೈತರನ್ನು ಪಡಿಸಿ ಮೊದಲು ಮಾಹಿತಿ ಕೊಡ್ತೇವೆ ಸರ್. ಅವರಿಂದ ಸಜೆಷನ್ ತಗೊಂಡು ಅವರ ಒಬ್ಬರನ್ನ ವೈದ್ಯಾಧಿಕಾರಿ ಕಳಿಸ್ತಾರ, ಅದನ್ನ ಡೇ ನೈಟ್ ನಾವು ಸರ್ವಿಸ್ ಕೊಡ್ತೇವೆ ಸರ್. ನಾವು ಹೋಗ್ತೇವೆ ಅಲ್ಲಿ ಅನಿವಾರ್ಯ ಆದಾಗ. ಮತ್ತೆ ಅಲ್ಲಿ ಇಲಾಖೆಯಿಂದ ಬಂದಂತ ಸೌಲಭ್ಯ ಬಂದು ನಿಮ್ಗೆ ಹೇಳಿದಾಗ ನೀವು ಬೇರೆ ರೈತರಿಗೆ ಹೇಳ್ತೇವೆ ಸರ್, ಹೇಳ್ತೀವಿ ಅವ್ರಿಗೇನು ಕರೆಕ್ಟ್ ಚಾಪ್ ಕಟ್ಟರಾಯ್ತು ಅಥವಾ ನಮ್ದು ಬೀಜ ಗೊಬ್ಬರ ಇಂತ ಏನಿದ್ದೀರೆಲ್ಲ ಹೇಳ್ತೀವಿ. ತಮ್ಗೆ ಯಾರು ಬೇಕಾದ್ರೆ ರೈತರು ಹೋಗಿ ತಗೊಂಬಂದು ಮಾಡ್ಕೋತಾರೆ. ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡ್ರಿ, ಧನ್ಯವಾದ. ನಮಸ್ಕಾರ. ಓಕೆ, ನಮಸ್ಕಾರ ಸರ್. ಇದುವರೆಗೆ ಹಾಲು ಡೈರಿ ಹಾಗೂ ಸಂಗ್ರಹ ಕೇಂದ್ರ ಈ ವಿಷಯವಾಗಿ ಹಳಿಯಾಳದ ಸಂಜಯ್ ಕುಮಾರ್ ಜಿ ಬೆಳಗಾಂವಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है,

ಪಾಚಿ ನರಕಾಯು ಕೇರೋ